ಸಂಸ್ಕಾರ ಬಂದ ಪ್ರಕರಣವನ್ನು ಬೆಳಗ್ಗೆ ನೋಡಿ ಈ ಪ್ರಕರಣ ಒಟ್ಟು ಉಪನಿಷತ್ತಿನಲ್ಲಿ ಪ್ರಕರಣಗಳಿಂದ ನಾವು ತಿಳಿಯಬೇಕಾದ ಒಂದು ಸಂಗತಿ, ಬಹಳ ಮುಖ್ಯವಾದ ಒಂದು ಸಂಗತಿ ಎಂದರೆ ಚತುರ್ಮುಖ ಅಧ್ಯಯನ ಮಾಡಿದ ಬಂದ ತಕ್ಷಣ ಪಾಠ ಮಾಡಿದ್ದ ಕಣ್ಣಿನಲ್ಲಿ ಮುಂದೆ ಉಪನಿಷತ್ತು ಸಾಹಿತ್ಯದಲ್ಲಿ ಎಲ್ಲಿ ಕೂಡ ಗುರು ಶಿಕ್ಷಣ ಪಾಠ ಪ್ರವಚನದಲ್ಲಿ ಟೆಕ್ಸ್ಟ್ ಬುಕ್ ಇಲ್ಲ ಆಗಿ ಬಂದಿದೆ. ಇದನ್ನು ಪಕ್ಕ ಗಮನಿಸಬೇಕಾದ ಅಂಶ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಈ ಮಾತನ್ನು ಆಚಾರ್ಯರು ಹೇಳಿದ್ದಾರೆ ಅನುಭವದಿಂದ ಅದನ್ನು ಬಿಟ್ಟಿದ್ದು

ಸಾಕು perché hanno investito una serie di danni. E il settore di solidarietà potrebbe avere occupato a Lecce e da una situazione di salute. Non so che il presidente del settore di solidarietà potrebbe avere occupato a Lecce e da una situazione di salute. Non so che Andrei, sono tornato a parte per forza sola, per tutte le cose, per la tua azzardo, per fare per chi te l'ho, anche se vuoi che la veloce la dirigenza, che è come uno scuola, come uno scuola, che è come uno scuola, che